ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಇಂದು ಶುಂಠಿಯ ಬಿತ್ತನೆ, ಬೇಸಾಯ ಹಾಗೂ ರೋಗಕೀಟಗಳ ನಿಯಂತ್ರಣ ಕುರಿತು ಸಕಲೇಶ್ವರದ ಸಾಂಬಾರ ಮಂಡಳಿಯ ವಿಜ್ಞಾನಿಗಳಾದ ಈಶ್ವರ ನುಲ್ವಿ ಹಾಗೂ ಶ್ರೀಕೃಷ್ಣ ಭಟ್ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಅರಕಲಗುಡು ವಿ ಮಧುಸೂದನ್. ಈಗ ಕೆಲವು ಜಾಹೀರಾತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇದೀಗ ನೇರ ಫೋನ್ ಇನ್ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಿಷಯ ಶುಂಠಿಯ ಬಿತ್ತನೆ, ಬೇಸಾಯ ಹಾಗೂ ರೋಗ ಕೀಟಗಳ ನಿಯಂತ್ರಣ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಶುಂಠಿ ಈಗ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಕಾಣಿಸಿಕೊಂಡಿದೆ. ಅನೇಕ ವರ್ಷಗಳಿಂದ ಶುಂಠಿಯನ್ನ ಪ್ರಧಾನವಾಗಿ ನಮ್ಮ ಜಿಲ್ಲೆಯಲ್ಲಿ ಬೆಳೆಯಲಾಗ್ತಾ ಇದೆ. ಒಂದು ವರ್ಷ ಅದಕ್ಕೆ ಒಳ್ಳೆಯ ಧಾರಣೆ ಸಿಗುತ್ತೆ, ಮತ್ತೊಂದು ವರ್ಷ ಧಾರಣೆ ಕುಸಿತ ಆಗುತ್ತೆ. ಈ ಏನೇ ಇಳುಬೀಳುಗಳು ಇದ್ರೂ ಕೂಡ ನಮ್ಮ ಜಿಲ್ಲೆಯ ಕೃಷಿಕರು ಶುಂಠಿಯ ಬೆಳೆಯತ್ತ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ದಾರೆ, ಒಲವನ್ನ ಹೊಂದಿದ್ದಾರೆ. ಲಾಭ ಆಗಲಿ ಆಗದೇ ಇರಲಿ, ಪ್ರತಿ ವರ್ಷವೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಶುಂಠಿಯ ಬಿತ್ತನೆಯನ್ನ ಮಾಡ್ತಾ ಇದ್ದಾರೆ. ಅನೇಕರು ಕೈ ಸುಟ್ಟುಕೊಂಡಿರತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ, ಶುಂಠಿಯ ಬಿತ್ತನೆ ಬೀಜ ಏನಿದೆಯೋ ಇದರ ಬೆಲೆ ಬಹಳ ಹೆಚ್ಚಾಗಿರುತ್ತೆ, ಮತ್ತೆ ಸಾಕಷ್ಟು ರೋಗ ಮತ್ತೆ ಕೀಟಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಆಗಾಗ್ಗೆ ಮಣ್ಣನ್ನ ಏರಿಸಬೇಕು, ಇದರ ಜೊತೆಗೆ ಕಳೆಯನ್ನ ನಿಯಂತ್ರಣವನ್ನ ಮಾಡಬೇಕು. ಈ ಎಲ್ಲ ಕೆಲಸವನ್ನು ಕೂಡ ಹೇಗೆ ನಾವು ಸುಲಭವಾಗಿ ಮತ್ತು ಕಡಿಮೆ ಹಣವನ್ನ ಖರ್ಚು ಮಾಡಿ ಮಾಡೋದು ಅನ್ನುವಂಥದ್ದನ್ನ ಇವತ್ತು ಪ್ರಸ್ತಾಪವನ್ನ ಮಾಡಲಾಗುತ್ತೆ. ಶುಂಠಿಯ ಬಗ್ಗೆ ನಿಮಗೆ ಏನಾದರೂ ಅನುಮಾನಗಳಿದ್ರೆ, ಸಮಸ್ಯೆಗಳಿದ್ರೆ ನೀವು ನೇರವಾಗಿ ಕರೆಯನ್ನ ಮಾಡಿ ವಿಜ್ಞಾನಿಗಳೊಂದಿಗೆ ಮಾತನಾಡುವ ಮೂಲಕ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶ್ಪುರದ ದೋಣಿಗಾಲ್ನಲ್ಲಿ ಇರುವಂತಹ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ವಿಜ್ಞಾನಿಗಳಾದ ಈಶ್ವರ ನುಲ್ವಿ ಅವರು ನಮ್ಮೊಂದಿಗೆ ಇದ್ದಾರೆ. ಈಶ್ವರ ನುಲ್ವಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ರೈತ ಬಂದವರಿಗೂ ನಮಸ್ಕಾರಗಳು, ಹಾಗೂ ಮಧುಸೂದನ್ ಅವರಿಗೆ ನಿಮಗೆ ವಿಶೇಷ ನಮಸ್ಕಾರಗಳು. ಇವತ್ತು ಶ್ರೀಕೃಷ್ಣ ಭಟ್ ಮತ್ತೋರ್ವ ವಿಜ್ಞಾನಿ ಇವರು ಕೂಡ ಇದ್ದಾರೆ. ಶ್ರೀಕೃಷ್ಣ ಭಟ್ರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶುಂಠಿ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಮುಖವಾದಂತಹ ಬೆಳೆಯಾಗಿದೆ. ಈಗಾಗಲೇ ಬಿತ್ತನೆ ಒಂದಷ್ಟು ಪ್ರಮಾಣದಲ್ಲಾಗಿದೆ, ಇನ್ನು ಕೆಲವರು ಬಿತ್ತನೆಯನ್ನು ಮಾಡುತ್ತಿದ್ದಾರೆ, ಬಹುತೇಕ ಬಿತ್ತನೆಯ ಕೆಲಸ ಮುಗಿದಿರುವಂತದ್ದು. ಈ ಶುಂಠಿ ಬೆಳೆಯ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡಿ. ಸಾಮಾನ್ಯವಾಗಿ ನಾವು ನಮ್ಮ ಈ ಸಕಲೇಶ್ಪುರ ಹಾಸನ ಜಿಲ್ಲೆಯಲ್ಲಿ ರಿಯೋ ಡಿ ಜನರ ವೆರೈಟಿಯನ್ನು ಬೆಳೀತಾ ಇದ್ದೀವಿ. ಹೌದು, ಆ ತಳಿಯನ್ನ ಹೆಚ್ಚು ಬೆಳೀತಾ ಇದ್ದಾರೆ. ಅದರ ಜೊತೆಗೆ ನಾವು ಬೇರೆ ಹಲವಾರು ವೆರೈಟಿ ಲಭ್ಯ ಇದೆ. ಈಗ ISR ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂದ ಬಿಡುಗಡೆ ಉಳಿಸಿದಂತಹ ISR ವರದ ಇರಬಹುದು, ರಜತ ಇರಬಹುದು, ಅದನ್ನು ಸಮೇತ ನಾವು ಇಲ್ಲಿ ಬೆಳಿಬಹುದು. ಆಮೇಲೆ ಯಾವುದು ವೆಜಿಟೇಬಲ್ ಶುಂಠಿ ಬೇರೆ ಇದೆ, ಅದು 6-7 ತಿಂಗಳಲ್ಲಿ ನಾವು ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ಈಗ ನಾದಿಯಾ ಇರಬಹುದು ಅಥವಾ ಅಸ್ಸಾಂ ತಳಿ ಇದೆ, ಚೈನಾ ತಳಿ ಇದೆ, ಇದನ್ನೆಲ್ಲ ಬೆಳೆದು ನಾವು ಅದರಲ್ಲಿ ನಾರಿನ ಅಂಶ ಕಡಿಮೆ ಇರುತ್ತೆ. ಸೊ ಅದನ್ನು ನಾವು ಬೆಳ್ಕೋಬಹುದು. ಸೊ ಏನಾದರೂ ಬಿತ್ತನೆಯನ್ನು ನಾವು ಆದಷ್ಟು ಬೇಗ ಮಾಡಬೇಕಾಗಿತ್ತು. ಈಗ ಫೆಬ್ರವರಿ ತಿಂಗಳಲ್ಲಿ ಬಿತ್ತನೆ ಮಾಡಬೇಕು, ಪ್ರಾರಂಭ ಮಾಡಬೇಕು. ಸೊ ಬೆಳವಣಿಗೆ ಆಗಿರ್ಬೇಕು, ಈ ಮಳೆಗಾಲದಲ್ಲಿ ಸಾಧಾರಣ ಬೆಳವಣಿಗೆ ಆಗಿರ್ಬೇಕದು. ಇಲ್ಲಿ ಕೊಳೆ ರೋಗ ಎಲ್ಲ ಜಾಸ್ತಿ ಬರುವ ಸಂಭವ ಜಾಸ್ತಿ. ಸೊ ಇದನ್ನ ನಾವು ನೋಡ್ಕೋಬೇಕು. ಹೀಗೆ ಈ ಶುಂಠಿ ಬೆಳೆಯನ್ನ ಬಹಳ ಮುಂಚಿತವಾಗಿ ಬಿತ್ತನೆಯನ್ನ ಮಾಡಬೇಕು ಅನ್ನುವಂಥದ್ದು. ಸಾಕಷ್ಟು ತಳಿಗಳನ್ನ ತಾವು ಹೇಳಿದ್ರಿ, ಇದರಲ್ಲಿ ಸುಧಾರಿತವಾದಂತಹ ತಳಿಗಳು ಯಾವ್ಯಾವಿದ್ದಾವೆ? ನೋಡಿ, ನಮ್ಮ ಭಾಗದಲ್ಲಿ ಎಲ್ಲ ರೈತರು ಉಪಯೋಗ ಮಾಡುವಂತದ್ದು ರಿಯೋ ಡಿ ಜನರ ಅಂದ್ರೆ ನಾವು ಗ್ರಾಮ್ಯ ಭಾಷೆಯಲ್ಲಿ ರಿಗೋಡಿ ರಿಗೋಡಿ ಅಂತ ಕರಿತೇವೆ. ಹೌದು ಹೌದು. ಹಿಮಾಚಲ್ ಅಂತಾನು ಇದೆ, ಆಮೇಲೆ ಮಾರನ್ ಅಂತ ವೆರೈಟಿನೂ ಇದೆ. ಸೊ ಅವೆಲ್ಲ ನಿಮಗೆ ಏನು ಡ್ರೈ ಶುಂಠಿ ಮಾಡಲಿಕ್ಕೆ ಅವೆಲ್ಲ ಮಾಡಲಿಕ್ಕೆ ಅನುಕೂಲ. ಬಟ್ ಇದೇನಿದೆಯಲ್ಲ, ಇದು ಈಸಿಯಾಗಿ ಆರೇಳು ತಿಂಗಳಲ್ಲಿ ನಿಮಗೆ ಬಂದ್ಬಿಡುತ್ತೆ ಕ್ರಾಪ್. ಈ ರೈತರಿಗೆ ಅದು ಮಾರ್ಕೊಳ್ಳಿಕ್ಕೆ ಮತ್ತೆ ಅವರು ಇನ್ವೆಸ್ಟ್ ಮಾಡಿದ ಅಮೌಂಟ್ ಅನ್ನ ವಾಪಸ್ ತಗೊಳ್ಳಿಕ್ಕೆ ಇದೆಲ್ಲ ಅನುಕೂಲ ಮಾಡುತ್ತೆ. ಅದು ರಿಗೋಡಿ. ರಿಗೋಡಿ ಇದು ತುಂಬಾ ಪ್ರಚಲಿತ ತಳಿ. ಹೌದು. ಸೊ ಇದು ಎಕ್ಸಾಟಿಕ್ ತಳಿ ಆದ್ರೂ ಕೂಡ ಜಾಸ್ತಿ ನಮ್ಮಲ್ಲೇ ಬೆಳಿತೇವೆ. ಅದರಿಂದ ಇದನ್ನ ನೀವು ರಿಗೋಡಿನೇ ಹೆಚ್ಚು ಬೆಳೀತಾ ಇದ್ದಾರೆ. ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ನಮಸ್ತೆ. ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಗಿರಿ ಅಂತ ಅಕ್ಕೂರಿಂದ ಮಾತಾಡ್ತೀನಿ. ಮಾತಾಡಿ ಗಿರಿ. ಈಶ್ವರ ನೂಲಿಯವರು ಇದ್ದಾರೆ, ಶ್ರೀಕೃಷ್ಣ ಭಟ್ ಇದ್ದಾರೆ, ನಾನು ಮಧುಸೂದನ್. ಸರ್, ಈಗ ಶುಂಠಿ ಈಗ ನಾವೊಂದು ಅದು ಒಣ ಭೂಮಿ ಅಂತ ಹೇಳ್ತೀವಲ್ಲ ಸರ್, ಒಣ ಭೂಮಿ ಅಥವಾ ನೀರ್ ಭೂಮಿ ಅಂತ ಹೇಳ್ತದೆ, ಅದ್ರಲ್ಲಿ ನಾವು ಶುಂಠಿನ ಹೆಚ್ಚಿನ ಯಾವ್ದು ಹೆಚ್ಚು ಇರ್ಲಿ ಬರ್ತದೆ ಸರ್ ಶುಂಠಿ ಬೆಳಿಬೇಕು ಅಂತಂದ್ರೆ? ನೋಡಿ, ಅದು ನಿಮ್ಮ ಏನು ಇರಿಗೇಷನ್ ಮೇಲೆ ಹೋಗುತ್ತೆ. ಒಣ ಭೂಮಿಯಲ್ಲಿ ನೀವು ಚೆನ್ನಾಗಿ ನೀರು ಕೊಟ್ರೆ ಅಲ್ಲೇ ಚೆನ್ನಾಗಿ ಬರುತ್ತೆ. ಬಟ್ ಇದು ಸರ್ವ್ ಅಂತ ಹೇಳ್ತಾರಲ್ಲ ನಾವು, ಜಾಸ್ತಿ ನೀರು ಇರುವಂತ ಪ್ರದೇಶ ಶ್ವಾಂಪಿ ಏರಿಯಾ, ಅಲ್ಲಿ ಮಳೆಗಾಲದಲ್ಲಿ ತುಂಬಾ ನಿಮಗೆ ತುಂಬಾ ತೊಂದರೆ ಆಗಲಿಕ್ಕೆ ಉಂಟು. ಯಾಕಂದ್ರೆ ಜಾಸ್ತಿ ಮಳೆ ಆದರೆ ಕೊಳೆ ರೋಗ ಕಟ್ಟಿಟ್ಟ ಬುತ್ತಿ. ಅದರಿಂದ ನೀವು ಈ ಮೆಕ್ಕೆಗದ್ದೆ ಅಂತ ಹೇಳ್ತೇವೆ ನಾವು ಈ ಗ್ರಾಮ್ಯ ಭಾಷೆಯಲ್ಲಿ ಹೇಳಬೇಕಾದ್ರೆ, ಅಂತ ಪ್ರದೇಶದಲ್ಲಿ ನೀವು ಶುಂಠಿ ಬೆಳೆದ್ರೆ ಒಳ್ಳೆ ಇಳುವರಿ ತೆಗಿತೀರಾ, ಮತ್ತೆ ರೋಗ ರುಜುಗಳು ಕಡಿಮೆ. ಆಮೇಲೆ ಒಂದು ನೆನಪಿಟ್ಕೊಳ್ಳಿ, ಶುಂಠಿನ ಯಾವಾಗಲೂ ಫೆಬ್ರವರಿ ತಿಂಗಳಲ್ಲೇ ಪ್ಲಾಂಟಿಂಗ್ ಮಾಡಿ. ಓಕೆ, ಡಿಲೇ ಮಾಡಿದಷ್ಟು ನಿಮಗೆ ಮುಂದೆ ಮಳೆಗಾಲದಲ್ಲೇ ತೊಂದರೆ ಆಗುತ್ತೆ, ಯಾಕಂದ್ರೆ ಇದು ರಾಟ್ ಡಿಸೀಸ್ ಬಂದ್ಬಿಡುತ್ತೆ. ಸೊ ಶುಂಠಿ ಹೇಳಿ. ತುಂಬಾ ಲೇಟ್ ಆಯ್ತು ಮಾಡಿದ್ರು, ಅಷ್ಟು ಇಳುವರಿ ನಿಮಗೆ ನಿಮ್ಮ ಎಕ್ಸ್ಪೆಕ್ಟೆಡ್ ಲೆವೆಲ್ ಅಲ್ಲಿ ಬರ್ಲಿಕ್ಕಿಲ್ಲ. ಅದರಿಂದ ನೀವು ಮೇ ತಿಂಗಳಲ್ಲಿ ಶುಂಠಿ ಮಾಡೋದಾಗ್ಲಿ, ಜೂನ್ ತಿಂಗಳಲ್ಲಿ ಮಳೆ ಆಸರದಲ್ಲಿ ಮಾಡೋರೆಲ್ಲ ಮಾಡ್ತಾರೆ. ಬಟ್ ಅದು ಏನೋ ನೀರಾವರಿ ಇಲ್ಲದೇನೆ ಶುಂಠಿ ಮಾಡಿದ್ರೆ ಗೊತ್ತಲ್ಲ ನಿಮಗೆ, ಇಳುವರಿ ಕಡಿಮೆ ಇರುತ್ತೆ ಮತ್ತೆ ರೋಗನು ಜಾಸ್ತಿ ಇರುತ್ತೆ. ನೀರಿದ್ರೆ ನಿಮಗೆ ರಿಗೋಡಿ ಜನರನ್ನ ಯೂಸ್ ಮಾಡಿ, ಬೇಗ ಬಿತ್ತನೆ ಮಾಡಿ. ಯಾವ್ದು ಫೆಬ್ರವರಿ ತಿಂಗಳಲ್ಲಿ ಯಾವುದೇ ಸಮಸ್ಯೆ ಇರಲ್ಲ. ಏನಾದರೂ ನಿಮ್ಗೆ ಸಮಸ್ಯೆ ಕಂಡು ಬಂದಲ್ಲಿ ನಾ ಈ ಪ್ರೋಗ್ರಾಮ್ ನಂತರ ನಮ್ಮ ನಂಬರ್ ಕೊಡ್ತೇವೆ, ನೀವು ಡೈರೆಕ್ಟ್ ಆಗಿ ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಕೊಡ್ತೇವೆ. ಇಲ್ಲಿ ಏನಾಗಿದೆ ಅಂದ್ರೆ ಗಿರಿ, ಎಲ್ಲರೂ ಒಂದೇ ತರದ್ ಬೆಳೀತಾರೆ. ಈಗ ಏನ್ ರಿಗೋಡಿ ಅಂತ ಹೇಳಿ ಕರೀತಾರೋ, ಒಂದೇ ತರದ ತಳಿಯನ್ನ ಬೆಳೀತಾ ಇದಾರೆ. ಈ ಒಂದೇ ತರದ ತಳಿ ಬೆಳೆದಾಗ ಏನಾಗುತ್ತೆ ಅಂತ ಅಂದ್ರೆ ರೋಗ ರುಜಿನಗಳು ಹಬ್ಬತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಎರಡನೇದಾಗಿ ನಿಮಗೆ ಮಾರುಕಟ್ಟೆನಲ್ಲಿ ಬೆಲೆ ಸಿಗೋದಿಲ್ಲ, ಯಾಕಂದ್ರೆ ಎಲ್ಲರ ಹತ್ರನು ಇರುತ್ತಲ್ಲ, ಹಂಗಾಗಿ ಬೆಲೆ ಕಡಿಮೆ ಸಿಗುವಂತ ಸಾಧ್ಯತೆ ಇರುತ್ತೆ. ನೀವು ಇವೆರಡನ್ನೂ ತಪ್ಪಿಸಬೇಕು ಅಂತ ಹೇಳಿದ್ರೆ ಬೇರೆ ತರದ ತಳಿಗಳನ್ನ ಹಾಕಬಹುದು. ಸುಧಾರಿತ ತಳಿಗಳು ಸಾಕಷ್ಟು ಬಂದಿದ್ದಾವೆ ಸ್ಪೈಸ್ ಬೋರ್ಡ್ ಇಂದ, ಅದನ್ನ ಹಾಕಬಹುದು. ಅವ್ರನ್ನ ಇಲ್ಲಿಗ ಇಲ್ಲ, ನಮ್ಮ ಹೊರಗಿನ ಜಿಲ್ಲಾ ಆಯ್ತಲ್ಲ ಅವ್ರದ್ದು, ಹಂಗಾಗಿ ಅವ್ರನ್ನ ಇಲ್ಲಿ ಕರೆಯಕ್ ಸಾಧ್ಯ ಇಲ್ಲ. ನಾವು ಇಲ್ಲಿ ನಮ್ಮ ವಿಜ್ಞಾನಿಗಳಿದ್ದಾರೆ, ಸಕಲೇಶ್ಪುರದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಎಲ್ಲಾ ಭಾಗದಲ್ಲೂ ಇದ್ದಾರೆ. ಇಲ್ಲಿ ಅವ್ರನ್ನ ಹೆಚ್ಚು ನಾವು ಬಳಕೆಯನ್ನು ಮಾಡ್ತೀವಿ. ಧನ್ಯವಾದ ಗಿರಿ ಕರೆ ಮಾಡಿದ್ದಕ್ಕಾಗಿ. ತಳಿಗಳ ಬಗ್ಗೆ ಹೇಳ್ತಾ ಇದ್ರಿ ಸರ್, ಸುಧಾರಿತ ತಳಿಗಳು ಯಾವ್ಯಾವಿದಾವೆ ಹೇಳಿ. ನೀವು ನೋಡಿ, ಸುಧಾರಿತ ತಳಿಗಳು ನಮ್ಮ ಈಗ ನಮ್ಮ ಭಟ್ರು ಹೇಳಿದಂಗೆ ISR ಇಂದನೂ ಸುಮಾರು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ವರ್ಧಾ, ವಿಜೇತ, ಇವೆಲ್ಲ ತಳಿಗಳು ಒಳ್ಳೆ ತಳಿಗಳೇ. ಬಟ್ ನಮಗೆ ಮುಖ್ಯವಾದ ತಳಿ ಈ ಭಾಗದಲ್ಲಿ ಅಂದ್ರೆ, ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್, ರವೀಶ್ ಅಂತ, ತಾಲಗಾಮ್ ದೇವಿಯಿಂದ. ಯಾವೂರಿಂದ? ತಾಲಗಾಮೆ ದೇವಿಯಲ್ಲಿ, ಹಾಸನ ತಾಲೂಕು. ಮಾತಾಡಿ ಮಾತಾಡಿ ರವೀಶ್. ಸರ್, ಈಗ ಶುಂಠಿ ಹಾಕಿ ಸೈಡ್ ಕಟ್ಟಬೇಕು, ಯಾವ ಗೊಬ್ಬರ ಕೊಡಬಹುದು? ಈಗ ಈ ಮೊದಲು ಎಷ್ಟು ಗೊಬ್ಬರ ಕೊಟ್ಟಿದ್ರಿ ನೀವು? ದನಿ ಗೊಬ್ಬರ ಹಾಕಿದ್ದು ಸರ್. ಈಗ ಬಿತ್ತಿ ಎಷ್ಟು ದಿನ ಆಯ್ತು ಹೇಳಿ? ಒಂದೂವರೆ ತಿಂಗಳಂದ್ರೆ 41 days. ಓಕೆ, 41 days 45 days ಆಯ್ತು. ಈಗ ಫಸ್ಟ್ ಗೊಬ್ಬರ ಕೊಡಬೇಕಲ್ವಾ ನೀವು? ಡಿಎಪಿ ಪ್ಲಸ್ ಪೊಟ್ಯಾಶ್. ಇದೊಂದು ಒಂದು ಬ್ಯಾಗ್ ಡಿಎಪಿಗೆ ಒಂದು 20-25 kg ಪೊಟ್ಯಾಶ್ ಮಿಕ್ಸ್ ಮಾಡಿ. ಓಕೆ, ಸಣ್ಣ ಲೈಟ್ ಆಗಿ ಒಂದು 50 gram ಇಂದ ಒಂದು 70 gram ವರೆಗೂ ಒಂದೊಂದು ಒಂದೊಂದು ಗಿಡಕ್ಕೆ ಆಗುವಷ್ಟು ಸುತ್ತಲೂ ಒಂದು ಅರ್ಧ ಅಡಿ ಬಿಟ್ಟು ಸುತ್ತಲೂ ಹಾಕಿ. ನೀವು ಆಕ್ಚುಲಿ ಟ್ರಯಾಂಗಲ್ ಶೇಪ್ ಅಲ್ಲಿ ಪ್ಲಾಂಟಿಂಗ್ ಮಾಡಿದ್ರೆ ತುಂಬಾ ಅನುಕೂಲವಾಗಿತ್ತು. ನಾನು ನೀವು ಯಾವ ರೀತಿ ಪ್ಲಾಂಟಿಂಗ್ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಸೊ ಒಂದು ಗಿಡಕ್ಕೆ ಒಂದು 50-60 gram ಈ ಗೊಬ್ಬರನ, ನಾನು ಹೇಳಿದ ಗೊಬ್ಬರನ ಹಾಕಿ. ಓಕೆ, ಬಟ್ ಒಟ್ಟಾರೆ 5 round ಗೊಬ್ಬರ ಕೊಡಬೇಕಾಗುತ್ತೆ. ಅದು ನೆನಪಿಟ್ಕೊಳ್ಳಿ, ಒಂದು 5-6 ತಿಂಗಳಲ್ಲಿ 5 round ಗೊಬ್ಬರ ಕೊಡಬೇಕಾಗುತ್ತೆ. ಫಸ್ಟ್ ಗೊಬ್ಬರ 42-45 days, ಇನ್ನೊಂದು 60 days, 90 days, 120 days, 150 days. ಆ ನಂತರ ಗೊಬ್ಬರ ಕೊಟ್ಟರೆ ಏನು ಉಪಯೋಗ ಇಲ್ಲ. 150ಕ್ಕೆ ಲಾಸ್ಟ್, 150 ಶುಂಠಿ ಹಾಕಿದ 150 ದಿವಸಕ್ಕೆ ಲಾಸ್ಟ್ ಗೊಬ್ಬರ ಕೊಡುವಂತ ಪ್ಲಾನ್ ಇಟ್ಕೊಳ್ಳಿ. ಓಕೆ, ಸಿಲ್ವರ್ ಸಿಲ್ವರ್ ಯಾಕೆ ಹಾಕ್ತೀರಿ ಶುಂಠಿಯಲ್ಲಿ? ಅದು ಅಡ್ವಿಸಿಬಲ್ ಅಲ್ಲಲ್ಲ. ಧನ್ಯವಾದ ರವೀಶ್ ಕರೆ ಮಾಡಿದ್ದಕ್ಕಾಗಿ. ಸುಧಾರಿತ ತಳಿಗಳು, ಸುಧಾರಿತ ತಳಿದರಲ್ಲಿ ನಮ್ಮ ಭಾಗದ ರೈತರು ಜಾಸ್ತಿ ಬೆಳೆದು ರಿಗೋಡಿನೆ, ಮಾರನ್ನು ಬೆಳ್ಕೋಬಹುದು. ಆಮೇಲೆ ಹಿಮಾಚಲ್ ಅಂತ ಇದೆ, ಅದು ವೆರೈಟಿನ ಬೆಳ್ಕೋಬಹುದು. ಬಟ್ ಎಲ್ಲಾಗಿ ಹುಲ್ಸಾಗಿ ಮತ್ತೆ ಜಾಸ್ತಿ ಇಳುವರಿ ಬರುವಂತ ತಳಿ ಅಂದ್ರೆ ರಿಗೋಡಿ. ಹಲೋ, ಅದು ವೆಜಿಟೇಬಲ್ ಗಾಗಿ ಯೂಸ್ ಮಾಡ್ತಾರೆ. ಹಲೋ, ನಮಸ್ತೆ, ಅದನ್ನ ನೀವು ವೆಜಿಟೇಬಲ್ ಗಾಗಿ ಯೂಸ್ ಮಾಡ್ತಾರೆ. ಇನ್ನೇನಾದ್ರು ನೀವು ಡ್ರೈ ಶುಂಠಿ ಮಾಡ್ಬೇಕಂದ್ರೆ ಮಾರನ್ನು ಮತ್ತೆ ಹಿಮಾಚಲ ಅವೆಲ್ಲ ಸೂಕ್ತ. ಹಲೋ ಹಲೋ ಹಲೋ. ಸೊ ಇಷ್ಟು ಶುಂಠಿ ತಳಿಗಳಿಗೆ ಸಂಬಂಧಪಟ್ಟ ಇಷ್ಟು ಶುಂಠಿ ತಳಿಗಳ ಬಗ್ಗೆ ಮಾಹಿತಿ. ದೆನ್ ನೀವು ಶುಂಠಿ ಬೆಳೆದವರೆ ಲಾಭದಾಯಕವಾಗಿ ಬೆಳಿಬೇಕಂದ್ರೆ ಪ್ಯಾಕೇಜ್ ಆಫ್ ಇದು ಪ್ರಾಕ್ಟೀಸ್ ಅನುಸರಿಸಬೇಕು. ಮತ್ತೆ ಪ್ಲಾಂಟಿಂಗ್ ಅನ್ನ ನೀವು ಫೆಬ್ರವರಿ ತಿಂಗಳಲ್ಲೇ ಮಾಡಬೇಕು. ಮಾಡಿದಲ್ಲಿ ಚೆನ್ನಾಗಿ ನೀರು ಕೊಡಬೇಕು, ದೆನ್ ಬದುಗಳನ್ನು ಮಾಡ್ಕೋಬೇಕು. ಆಮೇಲೆ ಮಡಿಗಳನ್ನ ಪ್ಯಾರಲಲ್ ಆಗಿ ಭೂಮಿ ಇಳಿಜಾರಿಗೆ ಪ್ಯಾರಲಲ್ ಆಗಿ ಮಾಡ್ಕೋಬೇಕು. ಯಾಕಂದ್ರೆ ಮಳೆಗಾಲದಲ್ಲಿ ಬಿದ್ದ ನೀರು ಗದ್ದೆಯಲ್ಲಿ ಆಗಲಿ ಮಕ್ಕೆ ಗದ್ದೆಯಲ್ಲಿ ಆಗಲಿ ನಿಂದಿರಬಾರದು. ಹಲೋ, ಅದು ಹರಿದು ಹೋಗ್ತಾ ಇರಬೇಕು. ನಮಸ್ತೆ, ಹಲೋ, ಇಷ್ಟು ಶುಂಠಿ ಬಗ್ಗೆ. ಶುಂಠಿ ಬಗ್ಗೆ ಬೆಳಿಬೇಕಾದ್ರೆ ಮೊದಲು ನೀವು ಲ್ಯಾಂಡ್ ಅನ್ನ ಒಂದು 12 quintal ಒಂದು ಎಕರೆಗೆ ಒಂದು 12 ಟನ್ ನೀವು ಸಗಣಿ ಗೊಬ್ಬರನ್ನ ವ್ಯವಸ್ಥೆ ಮಾಡಿ ಇಟ್ಕೊಂಡಿರ್ಬೇಕು. ಒಂದು 6 ಟನ್ ಒಂದು ಫಸ್ಟ್ ರೌಂಡ್ ಅಲ್ಲಿ ಅಂದ್ರೆ 2 tractor ಗೊಬ್ಬರ ಫಸ್ಟ್ ಭೂಮಿ ಜೊತೆಗೆ ಉಳುಮೆ ಮಾಡುವಾಗಲೇ ಮಿಕ್ಸ್ ಮಾಡಿ ಭೂಮಿ ಜೊತೆಗೆ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು. ಇನ್ನು 6 ಟನ್ ಅಲ್ಲೆಲ್ಲೆಲ್ಲೆಲ್ಲ ನೀವು ಶುಂಠಿ ಹಾಕೋ ಜಾಗದಲ್ಲಿ ಗುಂಪಿ ಹಾಕಿ ಕುಟ್ರಿ ಮಾಡಿ ಇಟ್ಕೋಬೇಕು. ಯಾವಾಗ ನೀವು ಶುಂಠಿ ಹಾಕ್ತಿರಲ್ಲ ಫೆಬ್ರವರಿ ತಿಂಗಳಲ್ಲಿ, ಫೆಬ್ರವರಿ 15 ಅಂತಾರ, ಆ ಟೈಮಲ್ಲಿ ನೀವು ಟ್ರಯಾಂಗಲ್ ಶೇಪಲ್ಲಿ ಮಡಿಗಳನ್ನು ಮಾಡಿಕೊಂಡು ಮಡಿ ಎಷ್ಟೇ ಇದ್ರೂ ಪರವಾಗಿಲ್ಲ, ಅಗಲ ಮಾತ್ರ 6 feet ಇರಬೇಕು. ಯಾಕಂದ್ರೆ ಈ ಕಡೆಯಿಂದ ಕುತ್ಕೊಂಡು ನೀವು ಹಳ ತೆಗಿಬಹುದು, ಆ ಕಡೆ ಕುತ್ಕೊಂಡು ಹಳ ಅಂದ್ರೆ ಕಳೆ, ಹೌದು ಕಳೆ ತೆಗಿಬಹುದು. ಮುಂತಾಗಿ ಬೇಕಾದಷ್ಟು ಇರಲಿ, ಏನ್ ತೊಂದರೆ ಇಲ್ಲ. ಹಲೋ, ನಮಸ್ತೆ ಸರ್, ಚಂದ್ರು ಅಂತ ಸರ್. ಚಂದ್ರು ಮಾತಾಡಿ, ಏನ್ ಪ್ರಶ್ನೆ? ಹೊಸ ತಳಿ ಹೇಳ್ತಾ ಇದ್ರಲ್ಲ ಸರ್, 6 ತಿಂಗಳು. ಅದೇ ರೀ, ನೀವು ಈಗಾಗಲೇ ಬೆಳೀತಾ ಇದ್ದೀರಲ್ಲ ರಿಗೋಡಿ, ಆಮೇಲೆ ISR ವರದಾ ಅಂತಿದೆ, ವಿಜೇತ ಅಂತಿದೆ, ಅದರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ, ಅದರಿಂದ ಅದನ್ನು ಬೆಳ್ಕೋಬಹುದು ನೀವು. ಓಕೆ, ಥ್ಯಾಂಕ್ ಯು, ಧನ್ಯವಾದ ಚಂದ್ರು ಕರೆ ಮಾಡಿದ್ದಕ್ಕಾಗಿ. ಈಗ ಏನಾಗಿದೆ ಅಂತ ಅಂದ್ರೆ, ಪ್ರತಿ ವರ್ಷವೂ ಕೂಡ ಸಾಮಾನ್ಯವಾಗಿ ನಮ್ಮ ಕೃಷಿಕರು ತಾವು ಹೇಳಿದಾಗೆ ಫೆಬ್ರವರಿ ಮಧ್ಯ ವಾರದಿಂದ ಕೊನೆಯ ವಾರದಿಂದ ಬಿತ್ತನೆಯನ್ನು ಶುರು ಮಾಡ್ತಾರೆ, ಮಾರ್ಚ್ ಕೊನೆವರೆಗೂ ಕೂಡ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಏಪ್ರಿಲ್ ಮೇ ತಿಂಗಳಲ್ಲಿ ಇಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಾ ಇರಲಿಲ್ಲ, ಈ ಸಾರಿ ಮಳೆ ಬಂದಿದೆ. ಇದು ಅನುಕೂಲವೋ ಅಥವಾ ಸಮಸ್ಯೆ? ತೊಂದರೆ ಇಲ್ಲ, ಮಳೆ ಬಂದ್ರೆ ಒಳ್ಳೇದೆ. ನಮಸ್ತೆ ಹೇಳಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಅಶೋಕ್ ಅಂತ ಸರ್, ಕೊಮ್ಮನಳ್ಳಿಯಿಂದ ದುದ್ದ ಹೋಬಳಿ. ಮಾತಾಡಿ ಅಶೋಕ್, ಕೊಡಿ ಸರ್ ಹೇಳಿ. ಮಾತಾಡಿ ಮಾತಾಡಿ ಮಾತಾಡಿ, ಕೇಳಿಸ್ಕೊಳ್ತಿದ್ದಾರೆ, ನಾವು ಲೈನ್ ಅಲ್ಲೇ ಇದೇವೆ. ಮಾತಾಡಿ. ಹಲೋ, ಮಾತಾಡಿ. ಸರ್, ನಮ್ಮ ಹೆಸರು ಅಶೋಕ್ ಅಂತ. ಶುಂಠಿ ಹಾಕಿ 2 ತಿಂಗಳಾಯ್ತೆ ಸರ್, ಈಗ ಈಗ ಯಾವ ಗೊಬ್ಬರ ಕೊಡ್ಬೇಕು ಸರ್? ಈಗ ಇನ್ನು ನೀವು ಯಾವ್ದು ಗೊಬ್ಬರ ಕೊಟ್ಟಿಲ್ವಾ? ಇಲ್ಲ ಸರ್, ಈಗ ಹಾಕೋಣ ಅನ್ಕೊಂಡಿದ್ವಿ, ಮೊನ್ನೆ ಮಳೆ ಜೋರ ಬಂತಲ್ಲ ಸರ್. ಇದೇನು ನಿಮ್ ದುದ್ದ ಹುಬ್ಳಿ ಅಂದ್ರೆ ಏನು ಡ್ರೈ ಪ್ಲೇಸ್, ಏನ್ ತೊಂದರೆ ಇಲ್ಲ, ಅದೇ ನಿಮ್ಗೆ ತೊಂದರೆ ಆಗಲ್ಲ. ನೀವು ಸ್ವಲ್ಪ ತಗ್ಗಿನ ತೋಟಕ್ಕೆ ಹಾಕಿದೀವಿ. ತಗ್ಗಿನ ತೋಟಕ್ಕೆ ಹಾಕಿದಿರಾ? ನೀವು ನೋಡಿ, ಮಳೆಗಾಲದಲ್ಲಿ ನೀರ್ ನಿಲ್ದಂಗ ವ್ಯವಸ್ಥೆ ಮಾಡ್ಕೊಳ್ಳಿ. ನೀರು ಕಂಪ್ಲೀಟ್ ಬಸ್ ತಗೋಬೇಕು. ಆಮೇಲೆ ಈಗ ಇಮಿಡಿಯೇಟ್ ಆಗಿ ನಿಮ್ಗೆ ತುಂಬಾ ಲೇಟ್ ಆಯ್ತು, ಇಮಿಡಿಯೇಟ್ ಆಗಿ ಒಂದು ಗೊಬ್ಬರ ಕೊಡಿ, ಡಿ ಎ ಪಿ ಪ್ಲಸ್ ಪೊಟ್ಯಾಷಿಯಂ ನ ಮಿಕ್ಸ್ ಮಾಡಿ ಕೊಟ್ಬಿಡಿ, ಬೇಗ ಅದು ಬೇಗ ಹರಡುತ್ತೆ. ಆಮೇಲೆ ಒಂದು ಗಿಡದಿಂದ ಇನ್ನೊಂದು ಗಿಡ ಕವರ್ ಆಗುವವರೆಗೂ ಕೈಯಿಂದ ಹಳ ತೆಗೀರಿ. ಹಳ ಹಳ ಅಂದ್ರೆ ಕಳೆ. ಯಾವ್ದೇ ವಿಡಿಸೈಡ್ ಮತ್ತೆ ಹರ್ಬಿಸೈಡ್ ಯೂಸ್ ಮಾಡಬೇಡಿ, ಆಯ್ತಾ? ಸೊ ಒಳ್ಳೇದಲ್ಲ. ಸೊ ನೀವು ಅದರಲ್ಲಿ ಮಣ್ಣಿನಲ್ಲಿ ಸುಮಾರು ನಮಗೆ ಉಪಯೋಗ ಆಗುವಂತ ಮೈಕ್ರೋಬ್ಸ್ ಇರ್ತವೆ, ಅವೆಲ್ಲ ಸತ್ತು ಹೋಗ್ತವೆ, ಅವನ್ನ ಅವಕಾಶ ಮಾಡಿಕೊಡಬೇಡಿ. ಆದಷ್ಟು ಮಟ್ಟಿಗೆ ಕೈಯಿಂದ ಹಳ ತೆಗೀರಿ. ಓಕೆ ಔಷಧಿ ನೋಡಿ, ನೀವು ಔಷಧಿ ಬಿದ್ರೆ ಮಾತ್ರ ಹೇಳ್ರಿ, ಏನಾದ್ರೂ ಚಿಕ್ಕ ರೋಗ ಇದ್ರೆ ಅಥವಾ ಎಲ್ಲೆಲ್ಲಿ ಸ್ಪಾಟ್ ಅಪ್ಲಿಕೇಶನ್ ಎಲ್ಲೆಲ್ಲಿ ಮಾತ್ರ ಇರುತ್ತೋ ಅಲ್ಲೆಲ್ಲಿ ಮಾತ್ರ ಹೊಡ್ರಿ. ಎಲ್ಲ ರ್ಯಾಂಡಮ್ ಆಗಿ ದುಡ್ಡು ಖರ್ಚು ಮಾಡ್ಕೋಬೇಡಿ, ರ್ಯಾಂಡಮ್ ಆಗಿ ಹೊಡೋದು, ಎಲ್ಲದಕ್ಕೂ ಹೊಡೆದು ದುಡ್ಡು ಖರ್ಚು ಮಾಡ್ಕೋಬೇಡಿ. ಆಮೇಲೆ ನಿಮ್ಮ ಪಕ್ಕದಲ್ಲಿ ಪಕ್ಕದಲ್ಲಿ ತೋಟ ಇದ್ರೆ ಅವರಿಗೂ ಸ್ವಲ್ಪ ಎಜುಕೇಟ್ ಮಾಡಿ, ಅವರು ಚೆನ್ನಾಗಿ ಇಟ್ಕೊಳ್ಳಕ್ಕೆ. ಅಲ್ಲಿ ಏನಾದ್ರೂ ಅವರು ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ ತೋಟಕ್ಕೂ ನಾಳೆ ನಿಮ್ ಗದ್ದೆಗೂ ಅದು ಹರಡುತ್ತೆ. ಅದರಿಂದ ಪಕ್ಕದವರು ಅಲ್ಲಿ ಏನರ ಸುಂಠಿ ಗದ್ದೆ ಇದ್ರೆ ಅವ್ರನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಸುಂಠಿ ಚೆನ್ನಾಗಿದೆ ಸರ್, ವರ್ಷ ವರ್ಷ ಸುಂಠಿ ಬೆಳಿತೀವಿ ಸರ್. ಬಯಲು ಪ್ರದೇಶಕ್ಕೂ ತೋಟಕ್ಕೂ ವ್ಯತ್ಯಾಸ ಇದೆ ಸರ್, ಇಳುವರಿ ಬರಲ್ಲ ತೋಟದಲ್ಲಿ, ಏನ್ ಕಾರಣ ಸರ್? ನೆರಳು ಜಾಸ್ತಿ ಇರಬಹುದು. ಇದನ್ನು ಮುಖ್ಯವಾಗಿ ಎರಡು ವಿಚಾರ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಒಂದು ರೋಗ ಅಂದ್ರೆ ನೀವು ಎಲೆ ಚುಕ್ಕಿ ರೋಗ ಬರುತ್ತೆ, ಒಂದು ಇನ್ನೊಂದು ಬಡ್ಡೆ ಕೊಳೆ ರೋಗ ಬರುತ್ತೆ. ನೀವು ನೀರು ನಿಲ್ಲೋ ಜಾಗ ಆದ್ರೆ ಬಡ್ಡೆ ಕೊಳೆ ರೋಗ ಬರುತ್ತೆ. ತಕ್ಷಣ ನೀವು ಒಂದೆರಡು ಗಿಡಕ್ಕೆ ಬಂದ ತಕ್ಷಣ ನೀವು ಔಷಧೋಪಚಾರ ಮಾಡ್ಬೇಕು ಅಂದ್ರೆ ಈ ಫಂಗಿಸೈಡ್ ಇದೆಯಲ್ಲ, ಯಾವುದು ಶಿಲೀಂಧ್ರ ನಾಶಕ ಸಿಒಸ್ ಇರಬಹುದು, ಅದನ್ನು ಬಡ್ಡೆಗೆ ಹೊಯ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಸ್ಪ್ರೆಡ್ ಆಗುತ್ತೆ. ನೀವು ಹಂಗೆ ಬಿಟ್ರೆ ಒಂದೆರಡು ಗಿಡ ಇರೋದು ಒಂದು 100-500 ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ. ಇಲ್ಲ ಇಲ್ಲ, ಜಾಸ್ತಿ ಇದ್ರೆ ಕಿತ್ಬಿಟ್ಟು ಅದನ್ನು ಎಸೆಯದಂದ್ರೆ ಅಲ್ಲೇ ಎಸಿಬೇಡಿ. ಅದಕ್ಕೆ ಶಿಲೀಂಧ್ರ ನಾಶಕವನ್ನು ಉಪಚಾರ ಮಾಡಿದ್ಮೇಲೆ ಅದನ್ನು ಸುಡ್ಬೇಕಾಗತ್ತೆ ಕಿತ್ತ ಗಿಡವನ್ನು. ಇಲ್ಲಾಂದ್ರೆ ಅದ್ರ ರೋಗನ ಅದರಲ್ಲೇ ಇರುತ್ತಲ್ಲ. ಆಮೇಲೆ ಆ ಗುಣಿಗೂ ನೀವು ಇದಕ್ಕೆ ಹಾಕ್ಬೇಕು, ಯಾವುದು ನೀವು ರೋಗನಾಶಕ ಶಿಲೀಂಧ್ರ ನಾಶಕವನ್ನು ಹೊಯ್ಬೇಕು. ಇಲ್ಲಾಂದ್ರೆ ಅದರಲ್ಲೇ ರೋಗಾಣ ಇರುತ್ತೆ, ಪಕ್ಕದ ಗಿಡಕ್ಕೆಲ್ಲ ಸ್ಪ್ರೆಡ್ ಆಗುತ್ತೆ. ಸರಿ, ಮತ್ತೇನ ಪ್ರಶ್ನೆ ಇದೆಯಾ ಅಶೋಕ್? ಇಲ್ಲ ಸರ್, ಅದಕ್ಕೆ ಕೇಳಿದ್ದು, ರೋಗ ಬಂದಿದೆ. ಧನ್ಯವಾದ. ಈಗ ಹೇಳಿದಾಗೆ ನಮ್ಮ ವಿಜ್ಞಾನಿಗಳು ಹೇಳಿದಾಗೆ ನೀವು ಕ್ರಮ ಅನುಸರಿಸಿ ಅದು ನಿಯಂತ್ರಣಕ್ಕೆ ಬರುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಪ್ರೀತಿಯ ಕೇಳುಗರೆ, ಇವತ್ತಿನ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶುಂಠಿಯ ಬಿತ್ತನೆ, ಬೇಸಾಯ ಹಾಗೂ ರೋಗ ಕೀಟಗಳ ನಿಯಂತ್ರಣ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಾಂಬಾರ ಮಂಡಳಿಯ ವಿಜ್ಞಾನಿಗಳಾದಂತಹ ಈಶ್ವರ ನೂಲ್ವಿ ಹಾಗೂ ಶ್ರೀಕೃಷ್ಣ ಭಟ್ ಇವರಿಬ್ಬರೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಾರೆ. ನೀವು ಅವ್ರ ಜೊತೆ ಮಾತನಾಡಲಿಕ್ಕೆ ನೇರವಾಗಿ ಸಂವಾದ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2452258, ಮತ್ತೊಂದು ಸಂಖ್ಯೆ 2462289, ಎಸ್ ಟಿ ಡಿ ಕೋಡ್ ಸಂಖ್ಯೆ 08172. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನೀವು ವಿಜ್ಞಾನಿಗಳೊಂದಿಗೆ ನೇರವಾಗಿ ಸಂವಾದವನ್ನು ಮಾಡಬಹುದು. ಈ ಶುಂಠಿ ಬೆಳೆಯಲ್ಲಿ ಈಗ ಏನೆಲ್ಲ ಕ್ರಮಗಳನ್ನು ಕೆಲಸಗಳನ್ನು ಮಾಡಬೇಕಾಗತ್ತೆ ನೋಡಿ. ಈಗ ಅವರು ನಮ್ಮ ರೈತರು ಏನು ಮಾಡಬೇಕಂದ್ರೆ, ಈಗಾಗಲೇ ಫೆಬ್ರವರಿ ಹಾಕಿದವರಿಗೆ 3 ತಿಂಗಳಾಗಿರುತ್ತೆ, ಇನ್ನು ಲೇಟ್ ಹಾಕಿದವರಿಗೆ ಲೇಟ್ ಆಗಿರುತ್ತೆ. ಸೊ ಫೆಬ್ರವರಿಲಿ ಹಾಕಿದವರು 2 ರೌಂಡ್ ಗೊಬ್ಬರ ಕೊಡಲೇಬೇಕು, ಲೇಟ್ ಹಾಕಿದವರು 1 ರೌಂಡ್ ಗೊಬ್ಬರ ಕೊಟ್ಟರೆ ಸಾಕು. ಇನ್ನು ಮುಂದೆ ಮಳೆ ಸ್ಟಾರ್ಟ್ ಆದಂಗೆ ಮಳೆಗಾಲದಲ್ಲಿ ಅವರಿಗೆ ಕೊಳೆ ರೋಗ ಬರಲಿಕ್ಕುಂಟು. ಅದು ಆ ಟೈಮಲ್ಲಿ ನೀವು ಇನಿಷಿಯಲ್ ಸ್ಟೇಜಲ್ಲಿ ಕೊಳೆ ರೋಗ ಬಂದರೆ 1-2 ಗಿಡ ಬಂದರೆ ಅದನ್ನು ಕಿತ್ತಾಕಿ ಮುಂದೆ ಶುಂಠಿ ಬೆಳೆದಂಗೆ ಕಿತ್ತಾಕುವುದು ಒಳ್ಳೇದಲ್ಲ. ಯಾಕಂದ್ರೆ ಆ ಶಿಲೀಂಧ್ರ ಏನಿರುತ್ತಲ್ಲ ಬೇರ್ನಲ್ಲಿ, ಅದು ಕೀಳುವ ಮುಂದೆ. ಹಲೋ ಸಾ, ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ಗುಂಡಣ್ಣ ಅಂತ ಸರ್. ಯಾವೂರಿಂದ ಗುಂಡಣ್ಣ? ಸರ್ ದುದ್ದಾ ಸರ್. ಮಾತಾಡಿ ಮಾತಾಡಿ ಗುಂಡಣ್ಣ. ಈಗಷ್ಟೇ ಕಳೆ ಔಷಧಿ ಹೊಡಿಬಾರ್ದು ಹೊಡಿಬಾರ್ದು ಅಂತ ಇವ್ರು ಅಂತಾರೆ. ಕಳೆ ಬಂದ್ರೆ ಏನ್ ಮಾಡೋದು? ಆಮೇಲೆ ಆ ಕಾಲೇಜು ಮೂಡಿಗೆರೆ ಕಾಲೇಜ್ ಅವರು ಕಳೆ ಔಷಧಿ ಹೊಡಿಬಹುದು ಅಂತಾರೆ. ಇದು ಹಂಗೆ ಸರ್, ನಾವ್ ಏನ್ ಮಾಡುದು? ಆಮೇಲೆ ಡಿಎಪಿ ಗೊಬ್ಬರ ಹಾಕ್ಬೇಡಿ, ಎಲೆ ಎಲ್ಲ ಬೆಳಗಾಯ್ತವೆ ಅಂತ ಅಂದ್ಬಿಟ್ಟು ಆ ಮೂಡಿಗೆರೆ ಕಾಲೇಜ್ ಅವ್ರು ಹೇಳ್ತಾರೆ. ಹಂಗೆ ಸರ್, ಇವರು ಡಿಎಪಿ ಹಾಕಿ ಅಂತಲೂ ಹೇಳ್ತಾರೆ. ಇದು ಯಾವ್ದ್ ಸರಿ, ಯಾವ್ದ್ ತಪ್ಪು ಸರ್? ಎಲ್ಲಿಂದ ಹಿಡ್ಕೊ ಬಂದ್ರಿ ಇವ? ಹಲೋ, ಈಗ ನೋಡಿ ನೀವು ಗುಂಡಣ್ಣ, ನಿಮ್ಮ ಪ್ರಶ್ನೆ ಕೇಳಿದ್ರಿ, ಉತ್ತರ ಹೇಳಲಿಕ್ಕೆ ಅವಕಾಶ ಮಾಡಿಕೊಡಿ, ಉತ್ತರ ಹೇಳ್ತಾರೆ ನಿಮ್ಗೆ ಈಗ ಅವ್ರು. ನೋಡಿ, ಡಿ ಎ ಪಿ ಗೊಬ್ಬರ ಮತ್ತೆ ಇದು ಪೊಟ್ಯಾಶ್ ಗೊಬ್ಬರ ಎಲ್ಲ ಫಸಲಿಗೂ ಹಾಕಿಸ್ತಾ ಇದ್ದೇವೆ ನಾವು. ಇವನ್ ಮೆಣಸಿಗೂ ಕೂಡ ಅದನ್ನೇ ನಾವು ರೆಕಮೆಂಡ್ ಮಾಡ್ತೇವೆ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಆಮೇಲೆ ಮುಂದೆ ಒಂದು ಗೊಬ್ಬರ ಹಾಕಿದ ತಕ್ಷಣ ಇನ್ನೊಂದು ಗೊಬ್ಬರನ ಹಾಕಬಾರದು, ನೀವು ಅದನ್ನ ಪದೇ ಪದೇ ಚೇಂಜ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಕಳೆನಾಶಕ ಯಾವುದೇ ಇದಕ್ಕೆ ಏನೋ ಫಸಲಿಗೆ ಒಳ್ಳೇದಲ್ಲ ಕಳೆನಾಶಕದಲ್ಲಿ, ಯಾಕಂದ್ರೆ ಅದನ್ನು ಕಳೆನಾಶಕ ಹೊಡೆಯೋದ್ರಿಂದ ಮಣ್ಣಲ್ಲಿರುವ ಸುಮಾರು ಹೆಲ್ಪ್ ನಮಗೆ ಉಪಯೋಗ ಆಗುವಂತಹ ಮೈಕ್ರೋಬ್ಸ್ ಎಲ್ಲ ನಾಶ ಆಗ್ತವೆ. ಅದರಿಂದ ಕಳೆನಾಶಕ ಹೊಡೆಯೋದು ಒಳ್ಳೇದಲ್ಲ. ಕಳೆನಾಶಕ ನೀವು ಆದಷ್ಟು ಮಟ್ಟಿಗೆ ಕೈಯಿಂದ ತೆಗೆದು ಹಾಕೋದೇ ಒಳ್ಳೇದು. ಬದುವಿನಲ್ಲಿ, ಬದುವಿನಲ್ಲಿ ಅಂದರೆ ಓಡಾಡೋ ಜಾಗದಲ್ಲಿ ಏನಾರ ನಿಮಗೆ ಕಳೆ ಬಂದರೆ ಅಲ್ಲಿ ಬೇಕಾದ್ರೆ ಕಳೆನಾಶಕ ಹೊಡ್ಕೊಳ್ಳಿ. ಭೂಮಿಯ ಒಳಗೆ ಅಂದರೆ ಫಸಲಿನ ಒಳಗೆ ಕಳೆನಾಶಕ ಹೊಡೆಯೋದು ಒಳ್ಳೇದಲ್ಲ. ಕಳೆ ಕೇಳಕ್ಕೆ ಜನ ಸಿಗುವುದಿಲ್ಲ. ಅಲ್ಲ, ಜನ ಸಿಗಲ್ಲ. ಹೌದು ಹೌದು ಗುಂಡಣ್ಣ, ಗುಂಡಣ್ಣ, ಜನ ಸಿಗೋದಿಲ್ಲ ಅನ್ನೋಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ಮಣ್ಣಿನಲ್ಲಿ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳಿರುತ್ತೆ, ನೀವು ಕಳೆನಾಶಕ ಹಾಕಿದ ತಕ್ಷಣ ಅವು ಕೂಡ ಸತ್ತೋಗ್ತವೆ, ಮಣ್ಣು ಕೂಡ ಸಾಯುತ್ತೆ. ಹಾಗಾಗಬಾರ್ದು ಅಂತ ಹೇಳಿದ್ರೆ ನಿಮ್ಗೆ ಅನುಕೂಲ ಇತ್ತು ಅಂತ ಅಂದ್ರೆ ಕೈನಲ್ಲಿ ತೆಗೀರಿ, ಇಲ್ಲ ಅಂತ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ನೀವು ಏನು ಕಳೆನಾಶಕ ಅಂತಿರುತ್ತೋ ಅದನ್ನ ಅನಿವಾರ್ಯವಾಗಿ ಬಳಕೆ ಮಾಡಬೇಕಾಗುತ್ತೆ, ಮಿನಿಮಮ್ ಆಗಿ ಬಳಕೆ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿ ಹೇಳ್ತಿರೋದು. ಸರಿ ಬಿಡಿ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೀವಿ. ಹಲೋ ಹಲೋ, ಈಗ ನಾನು ಹೇಳಿದೆ ಈ ಶುಂಠಿಯಲ್ಲಿ ಮೇನು ನಮಗೆ ಕೊಳೆ ರೋಗ, ಅದನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸಿಒ ಸಿ ಹಾಕೋಬೇಕು. ಒಂದು ಎರಡು ಗಿಡ ಡೈಲಿ ತೋಟ ನೋಡ್ತಾ ಇರಬೇಕು. ಒಂದು ಎರಡು ಶುಂಠಿ ಗಡ್ಡೆ ಬಂದ್ರೆ ಕಿತ್ತಾಕಬೇಕು ಇನಿಷಿಯಲ್ ಸ್ಟೇಜ್ ಅಲ್ಲಿ. ಆಮೇಲೆ ಅದು ಬಲ್ತಂಗೆ ಬಿಟ್ಟರೆ ಅದನ್ನ ಕೀಳೋದು ಒಳ್ಳೇದಲ್ಲ, ಯಾಕಂದ್ರೆ ಅದು ಶಿಲೀಂಧ್ರ ಎಲ್ಲ ಕಡೆ ಹರಡಿರುತ್ತೆ, ಮಣ್ಣಲ್ಲಿರುತ್ತೆ. ಕೀಳುವಾಗ ಮಣ್ಣಿನ ಜೊತೆಗೆ ಶಿಲೀಂಧ್ರನು ಬೇರೆ ಕಡೆ ಹರಡುವ ಚಾನ್ಸ್ ಇರುತ್ತೆ. ಅವಾಗ ಅದನ್ನ ಅಲ್ಲೇ ಮುಚ್ಚಿ ಔಷಧ ಉಪಚಾರ ಮಾಡಿ ಆಮೇಲೆ ಅದಕ್ಕೆ ಸುಣ್ಣ ಮತ್ತೆ ಬ್ಲೀಚಿಂಗ್ ಪೌಡರ್ 1:1 ಪ್ರಮಾಣದಲ್ಲಿ ಡ್ರೈ ನ ಮಿಕ್ಸ್ ಮಾಡಿ ಸುತ್ತಲೂ ಹಾಕೋದು ಒಳ್ಳೇದು. ಒಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಬ್ರು ಕೃಷಿಕರು ಹೇಳಿದ್ರು, ಕೆಲವರು ಆತರ ಹೇಳ್ತಾರೆ, ಇನ್ ಕೆಲವರು ಈ ತರ ಹೇಳ್ತಾರೆ, ಏನ್ ಮಾಡುದು ಅಂತ ಹೇಳಿ. ಈ ಯಾವುದೇ ಬೆಳೆಗಾಗ್ಲಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಹೇಳಿ ಇರುತ್ತೆ. ವಿಶ್ವವಿದ್ಯಾನಿಲಯಗಳು ಅದನ್ನ ಬಿಡುಗಡೆ ಮಾಡ್ತಾರೆ. ಅದನ್ನ ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲಿ ಬಿಡುಗಡೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಗೋವಿಂದಗೌಡ, ಹಾಡ್ಲಹಳ್ಳಿ ಸರ್, ಎತ್ತೂರು. ಮಾತಾಡಿ ಗೋವಿಂದಗೌಡ, ರೇಡಿಯೋ ಇಂದ ದೂರ ಬಂದು ಮಾತಾಡಿ. ಸ್ವಲ್ಪ ಇವರು ಶ್ರೀಕೃಷ್ಣ ಭಟ್ರಿ ಕೊಡ್ತೀರಾ ಸರ್? ಮಾತಾಡಿ. ಭಟ್ರೆ ಗೋವಿಂದಗೌಡರು, ನಾನು ಹಾಡ್ಲಹಳ್ಳಿ, ಗೊತ್ತಲ್ಲ. ನಮಸ್ತೆ ಗೋವಿಂದಗೌಡ. ನಾನು ನೀವು ಬರ್ತೀನಿ ಅಂತ ಇನ್ನೂ ಬರ್ಲಿಲ್ಲ, ನನಗೆ ಭಾರಿ ತೊಂದರೆ ಆಗಿದೆ. ಈಗ ವಾದಿರಾಜ್ ಬೇರೆ ಇದಾಗೋಗ್ಬಿಟ್ರು. ಹೌದಾ? ನೀವು ಅಲ್ಲ, ನಿಮ್ಮ ತೋಟಕ್ಕೆ ಬಂದಿದ್ದೀನಿ, ಒಳ್ಳೆ ಏಲಕ್ಕಿ ಬೆಳೆಗಾರರು. ಹೌದು, ನಾನು ನೋಡಿದ್ದೀನಿ. ಏಲಕ್ಕಿ ಶುಂಠಿ ಬೆಳೆಯಕ್ಕೂ ಶುಂಠಿನು ಮಾಡ್ಬೇಕು ಅಂತ ಇದೀನಿ ಒಂದ್ ಕಡೆ. ಯಾಕೋಸ್ಕರ ನೀವು ಏಲಕ್ಕಿದ ಗರೆ ಬಂದ್ಬಿಟ್ಟಿದೆ, ಕಾಯಿ ಬಂದ್ಬಿಟ್ಟಿದೆ ಈಗ. ಸರಿ, ಶ್ರೀಕೃಷ್ಣ ಭಟ್ರು ಮೊನ್ನೆಯಿಂದ ಟ್ರೈ ಮಾಡ್ತಾ ಇದೀನಿ ನಿಮ್ಗೆ. ಮೊನ್ನೆ ವಾದಿರಾಜ್ ಅಂತೂ ಸಿಗ್ತಾನೆ ಇಲ್ಲ. ನಾಡಿದ್ದೆ ನೀವು ಬಂದೋದ್ರೆ ಮಳೆ ಆಗ್ತಿದೆಯಲ್ಲ, ಅದು ಕಾಯಿ ಬಂದ್ಬಿಟ್ಟಿದೆ, ಹೂ ಆಗ್ತಾ ಇದೆ. ಸರಿ ಸರಿ, ಅದನ್ನ ಮೇಲೆ ದರ ಮುಚ್ಚಿರೋ ತೆಗಿಬೇಕಾ ಏನಂತ? ಅದು ಖಂಡಿತ ತೆಗಿಬೇಕು. ಒಂದು ವಿಷಯ, ಅವರು ಮೇಡಮ್ ಬಂದಾಗ ನೀವು ಹೇಳಿದ್ರಿ. ಹೌದು ಹೌದು ಗೋವಿಂದಗೌಡ್ರೆ, ನಮ್ಗೆ ಬರ್ಲಿಕ್ಕೆ ಆಗಿಲ್ಲ. ಕರೆಕ್ಟ್, ನಾನು ಒಂದು ವಾರ ಇಲ್ಲಿ ಇರ್ಲಿಲ್ಲ, ಊರಲ್ಲಿ ಊರಿಗೆ ಹೋಗಿದ್ದೆ. ಖಂಡಿತ ಬರ್ತೀವಿ. ಒಂದು ಇನ್ನೊಂದು ಜರಗಿನ ವಿಚಾರ, ನಾನು ಇಲ್ಲಿ ಒಂದು ವಿಚಾರ ನಿಮ್ಗೆ ಹೇಳ್ಬೇಕಾಗತ್ತೆ. ಇಲ್ಲಿ ಪಾಲಿನೇಷನ್, ಪರಾಗಸ್ಪರ್ಶ 99% ಜೇನು ಮಾಡದ ಮೂಲಕ ಆಗುತ್ತೆ ಅಲ್ವಾ? ಆಗುತ್ತೆ. ಸೊ ಏನ್ ಮಾಡ್ಬೇಕಂದ್ರೆ, ಅದರ ಮೇಲೆ ಬಿದ್ದಿರುವ, ಗೆರೆಯ ಮೇಲೆ ಬಿದ್ದಿರುವ ದರಗನ್ನು ತೆಗಿಲೇಬೇಕು. ಇಲ್ಲಾಂದ್ರೆ ಪರಾಗಸ್ಪರ್ಶ ನೋಡ್ಬಿಡಿ. ಖಂಡಿತ ಬರ್ತೀನಿ, ಭಯಂಕರ ಬಂದ್ಬಿಟ್ಟು. ಖಂಡಿತ ಬರ್ತೀನಿ, ಯಾಕಂದ್ರೆ ನಿಮ್ದು ತುಂಬಾ ಚೆನ್ನಾಗಿದೆ. ನಾನು ನೋಡಿದೆ ಒಂದು ವರ್ಷದ ಗಿಡ. ಗುರುವಾರ ಅಥವಾ ನಾನು ನಮ್ಮ ಇವರಲ್ಲಿ ಮಾತಾಡಿ ವಿಜ್ಞಾನಿಗಳ ಹತ್ರ ಮಾತಾಡಿ ಖಂಡಿತ ಬರ್ತೀವಿ. ಇದೇನು ಒಂದು ವಾರದ ಒಳಗೆ ಬರ್ತೀವಿ. ಹೌದೌದು, ತೆಗಿಬೇಕು. ನಾನು ಬರ್ತೀವಿ. ಖಂಡಿತ ಬರ್ತೀವಿ. ಥ್ಯಾಂಕ್ ಯು. ಹಲೋ, ಈಗ ನಾವೊಂದು ಹೇಳಿದ್ನಲ್ಲ ನಿಮ್ಗೆ, ಶುಂಠಿಯಲ್ಲಿ ಕೊಳೆ ರೋಗನೇ ಮುಖ್ಯ ಅಂತೇಳಿ. ಸೊ ಕೊಳೆ ರೋಗ ಇನಿಷಿಯಲ್ ಸ್ಟೇಜ್ ಅಲ್ಲಿದ್ರೆ ಸಿ ಒ ಸಿ ಹಾಕೊಂಡು, ಸಿ ಒ ಸಿ ಅಂದ್ರೆ 400 ಗ್ರಾಮ್ ಒಂದು ಡ್ರಮ್ಮಿಗೆ ಆ ರೀತಿ ಹಾಕೊಂಡು ದ್ರಾವಣ ತಯಾರು ಮಾಡಿಕೊಂಡು ಅದನ್ನ 2-3 ಲೀಟರ್, ಸಣ್ಣ ಗಿಡ ಇದ್ರೆ 2 ಲೀಟರ್, ದೊಡ್ಡ ಗಿಡ ಇದ್ರೆ 3 ಲೀಟರ್, 4 ಲೀಟರ್ ಹಾಕೊಂಡು ಆಮೇಲೆ ಅದಕ್ಕೆ ಸಣ್ಣ ಗಿಡ ಇದ್ರೆ ಕಿತ್ತಾಕ್ಬಿಡಿ, ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ, ಇಲ್ಲ ದೊಡ್ಡ ಗಿಡ ಇದ್ರೆ ಕಿಕ್ಕಿಳಿಕ್ ಹೋಗ್ಬೇಡಿ. ಅದು ಯಾಕಂದ್ರೆ ಅದು ಮಣ್ಣಲ್ಲಿ ಸಿಲಿಂಡರ್ ಇರೋದ್ರಿಂದ ಅದನ್ನ ಅಲ್ಲೇ ಸಾಯಿ ಹೊಡೆದು ಒಳ್ಳೇದು. ಅದು ಸುತ್ತಲೂ ನೀವು ಸುಣ್ಣ ಮತ್ತೆ ಬ್ಲೀಚಿಂಗ್ ಪೌಡರ್ 1:1 ಪ್ರಮಾಣದಲ್ಲಿ ಡ್ರೈ ಹಸಿ ಮಾಡಬಾರ್ದು, ಡ್ರೈ ಅದನ್ನ ಸುತ್ತಲೂ ಹಾಕಬೇಕು, ಅಂದ್ರೆ ಬೇರೆ ಗಿಡಕ್ಕೆ ಹರಡದಂಗೆ. ಸೊ ಅಂತವನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡ್ ಬರಬೇಕು ಇನಿಷಿಯಲ್ ಸ್ಟೇಜ್ ಅಲ್ಲಿ. ಹಂಗೆ ನೀವು ಇದು ಅದು ಟೈಮ್ ಮಿಕ್ಕಿ ಹೋದ್ರೆ ಅಂದ್ರೆ ಲೇಟ್ ಆದ್ರೆ ಆ ಟೈಮಲ್ಲಿ ನೀವು ಮೆಟ್ಲಾಕ್ ಜಿಲ್ಲು ಪ್ಲಸ್ ಮ್ಯಾಂಕೋ ಜಬ್ಬು 100 ಗ್ರಾಮ್ ಮೆಟ್ಲಾಕ್ಜಿಲ್ ಮತ್ತು ಮ್ಯಾಂಕೋಜಾವ್ 450 ಗ್ರಾಮ್ ಅಥವಾ ಅಂದ್ರೆ ಅರ್ಧ ಕೆ ಜಿ ರಫ್ಲಿ, ಅದನ್ನ 200 ಲೀಟರ್ ಮಿಕ್ಸ್ ಮಾಡಿ ಅದು ಒಂಥರ ಇದಾಗುತ್ತೆ ನಿಮಗೆ ಮೆಟ್ಕೋ ಅಂತ ಪ್ರೈವೇಟ್ ಕಂಪನಿಯಲ್ಲಿ ಮಾಡ್ತಾರಲ್ಲ ಮೆಟ್ಕೋ ರಿಡೋಮಿಲ್ ಎಲ್ಲ ಆಗುತ್ತೆ, ಅದನ್ನು ನೀವು 3-4 ಲೀಟರ್ ದ್ರಾವಣನ ಹಾಕ್ಕೊಂಡು ಮತ್ತೆ ಬ್ಲೀಚಿಂಗ್ ಪೌಡರ್ ಸುಣ್ಣ ಹಾಕ್ಕೊಂಡು ಅದು ಬೇರೆ ಗಿಡಕ್ಕೆ ಅಂದ್ರೆ ಹೆಲ್ದಿ ಗಿಡಕ್ಕೆ ಹರಡದಂತೆ ನೋಡಿಕೊಂಡು ಕಂಟ್ರೋಲ್ ಮಾಡಬಹುದು. ಆಮೇಲೆ ಇದರಲ್ಲಿ ಕೀಟನಾಶಕಗಳು ಅಂದ್ರೆ ಕೀಟಬಾಧೆ ಒಂದು ಅದು ಎಲೆ ತಿನ್ನು ಹುಳ ಇರ್ತದೆ. ಒಂದು ಒಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಹಲೋ ಹಲೋ ಹೇಳಿ ಹೇಳಿ ಮಾತಾಡಿ. ಹಲೋ ನಿಮ್ಮ ಹೆಸರು ಹೇಳಿ ಮಾತನಾಡಿ, ಕೇಳಿಸ್ತದೆ. ರವಿಕುಮಾರ್ ಅಂತ, ಕೆನರಾ ಬ್ಯಾಂಕ್ ಇಂದ ಮಾತಾಡಿ. ರವಿಕುಮಾರ್ ಪ್ರಯಾಣ ಮಾಡ್ತಿದ್ದೀರಾ? ಟ್ರಾವೆಲ್ ಮಾಡ್ತಾ ಇದ್ದೀನಿ. ಬಸ್ ಅಲ್ಲಿ ಇದ್ದೀರಾ ಬೈಕ್ ಅಲ್ಲಿ ಇದ್ದೀರಾ? ಹೌದಾ, ನೋಡಿ ಸ್ವಲ್ಪ ನಮಗೆ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಿದೆ, ಮಾತಾಡಿ. ಸರಿ ಸರ್, ನಾವು ಬಿ ಎಸ್ ಸಿ ಅಗ್ರಿಕಲ್ಚರ್ ಗ್ರಾಜುಯೇಟ್ ಸರ್. ಶುಂಠಿ ಬೇಸಾಯ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸರ್. ಹಲೋ ಕೇಳಿಸ್ತದೆ, ಮಾತಾಡಿ ರವಿಕುಮಾರ್. ಸರ್, ಶುಂಠಿ ಬೇಸಾಯ, ನಾನೊಬ್ಬ ನಾನು ಬಿ ಎಸ್ ಅಗ್ರಿಕಲ್ಚರ್ ಗ್ರಾಜುಯೇಟ್. ಗೊತ್ತಾಯ್ತು ಹೇಳಿ, ಗೊತ್ತಾಯ್ತು ಹೇಳಿ. ಸರ್, ನಾವು ಶುಂಠಿ ಬೇಸಾಯ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಈಗ ನಾವು ತಳಿನ ಈಗ ನಾವು ಲೋಕಲ್ ತಗೋತೀವಿ, ನಮ್ಮ ನಮ್ಮ ಏರಿಯಾದಲ್ಲಿ ಯಾವ್ದೇ ರೀತಿ ಯಾವ ತಳಿ ಅದು ನಮ್ಗೆ ಬೇರೆ ಎಲ್ಲ ಲೋಕಲ್ ಅಂತಾನೆ ಕರೀತದೆ. ಹಂಗಾಗಿ ನಾವು ಯಾವ ರೀತಿ ತಳಿನ ಪರಿಶೀಲನೆ ಮಾಡ್ಬೇಕು ಸರ್ ನಾವು ತಗೋಬೇಕಂದ್ರೆ? ನೋಡಿ, ನೀವು ಇಮಿಡಿಯೇಟ್ ಆಗಿ ಪರಿಶೀಲನೆ ಮಾಡಕ್ ಆಗಲ್ಲ. ನೀವು ಯಾವ ಶುಂಠಿನ ಯಾವ ತೋಟದಿಂದ ತಗೊಂತಿರೋ, ಯಾವ ಗದ್ದೆಯಿಂದ ತಗೊಂತಿರೋ, ಆ ಗದ್ದೆನ ಮೊದಲೇ ಒಂದು 6 ತಿಂಗಳು ಮೊದಲೇ ಅದು ಹಸಿರಿದ್ದಾಗಲೇ ನೋಡಿ ಇಟ್ಕೊಂಡಿರ್ಬೇಕು, ಯಾವುದೇ ಕೊಳೆ ಬಂದಿರಬಾರ್ದು. ಅದನ್ನ ಪದೇ ಪದೇ ತಿಂಗಳ ತಿಂಗಳ ನೋಡಿ ಆಮೇಲೆ ಅವ್ರು ಕೂಡ ಮಾತಾಡಿ ರೇಟ್ ಮಾತಾಡಿ ಫಿಕ್ಸ್ ಮಾಡಿ ಇಟ್ಕೋಬೇಕು. ಒಂದ್ಸಲ ಅದು ಮೇಲಿನ ಪೋರ್ಷನ್ ಒಣಗಿದ ಮೇಲೆ ಮತ್ತೆ ನೀವು ಅಲ್ಲಿ ಹೋಗಿ ನೋಡಿದ್ರೆ ಅದು ಸರಿ ಹೋಗಲ್ಲ. ಆಮೇಲೆ ಗಡ್ಡೆ ಗಡ್ಡೆ ಓಪನ್ ಮಾಡಿ ನೋಡಿದಾಗ ಹಳದಿ ಬಣ್ಣ ಇರಬೇಕು, ನಾರಿನ ಅಂಶ ಜಾಸ್ತಿ ಇರಬೇಕು, ಅದು ಒಳ್ಳೆ ಒಳ್ಳೆ ಬೀಜ. ಓಕೆ, ನೀವು ಹೆಚ್ಚಿನ ಮಾಹಿತಿಗೆ ನೀವು ಬಸ್ ಅಲ್ಲಿ ಓಡಾಡೋದ್ರಿಂದ ಹೆಚ್ಚಿನ ಮಾಹಿತಿಗೆ ನಾವು ಈ ಪ್ರೋಗ್ರಾಮ್ ಕೊನೆಗೆ ನಮ್ಮ ನಂಬರ್ ಕೊಡ್ತೇವೆ, ನೀವು ಡೈರೆಕ್ಟ್ ಆಗಿ ನಮಗೆ ಫೋನ್ ಮಾಡಬಹುದು. ದಯಮಾಡಿ ನಮ್ಮ ಜಾಗಕ್ಕೆ ಭೇಟಿ ಕೊಡಕಾಗುತ್ತೆ ಸರ್ ನೀವು ಚಂದ್ರಪಳ ಹತ್ರ ಇಲ್ಲ ಹತ್ರ ಸರ್ ಜಾಗಕ್ಕೆ ಭೇಟಿ ನೀವು ಮಾತಾಡಿ ರವಿಕುಮಾರ್ ಆಮೇಲೆ ಅವ್ರ ಜೊತೆ ಫೋನ್ ನಂಬರ್ ಕೊಡ್ತೀವಿ. ನಮ್ಮ ಊರಿಗೆ ಭೇಟಿ ಕೊಡಕಾಗುತ್ತೆ ಸರ್. ಅದು ನೀವು ಅವ್ರ ಜೊತೆ ಮಾತಾಡಿ ರವಿಕುಮಾರ್, ಫೋನ್ ನಂಬರ್ ಕೊಡ್ತೀವಿ ಕೊನೆಗೆ. ಫೋನ್ ನಂಬರ್ ಇಟ್ಕೊಂಡು ಅವ್ರ ಜೊತೆ ಮಾತಾಡಿ ಅವರು ಅನುಕೂಲ ಆಯ್ತು ಅಂತ ಅಂದ್ರೆ ಖಂಡಿತ ಭೇಟಿ ಕೊಡ್ತೇವೆ. ಧನ್ಯವಾದ ಕರೆ ಮಾಡಿದಕ್ಕಾಗಿ. ಶುಂಠಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂತಿಮವಾಗಿ ನೋಡಿ, ಶುಂಠಿನ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಕಡಿಮೆ ಬಿಡ್ಲಿಕ್ಕೆ ಹೋಗ್ಬೇಡಿ. ಒಂದು ಪ್ರಮಾಣದಲ್ಲಿ ನಿಮ್ಮ ನಿಮ್ಮ ಶಕ್ತಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟೇ ಮಾಡ್ಕೊಳ್ಳಿ. ಸಾಲ ಸೋಲ ಮಾಡಿ ಶುಂಠಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆಮೇಲೆ ಒಂದ್ಸಲ ಅದು ರೇಟ್ ಬಿದ್ದು ಹೋದ್ರೆ ನೀವು ಪಾತಾಳಕ್ಕೆ ಹೋಗ್ತೀರಾ. ಅದರಿಂದ ನಿಮಗೆ ಲೆವೆಲ್ ನೀವು ಲಾಸ್ ಆದ್ರೂ ಕೂಡ ಅದನ್ನ ನೀವು ತಡ್ಕೊಳ್ಳೋ ಶಕ್ತಿ ಇರಬೇಕು ನಿಮಗೆ. ಅಷ್ಟು ಲೆವೆಲ್ ಅಲ್ಲಿ ನೀವು ಮಾಡ್ಕೊಂಡು ಹೋಗಿ, ಅದೇ ನನ್ನ ಒಂದು ಹಿತ ಭಾಷೆ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳ್ಬಿಡಿ ಸರ್. 9 9 4 7 7 7 1 6 2 1 6 2. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ. 9 4 7 7 9 9 1 6 2. ಒಳ್ಳೇದು. ಶ್ರೀಕೃಷ್ಣ ಭಟ್ ಅವರು, ನಿಮ್ಮ ಸಂಪರ್ಕ ಸಂಖ್ಯೆ ಹೇಳಿ. 9 4 9 4 3 4 3 3 4 3 7 6 7 6 2 9 3 2 9 3. ಒಳ್ಳೆದು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಂಠಿಯ ಬಿತ್ತನೆ, ಬೇಸಾಯ ಹಾಗೂ ರೋಗ ಕೀಟ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಮಸ್ಕಾರ ನಿಮಗೂ. ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿಯಲ್ಲಿ ಶುಂಠಿಯ ಬಿತ್ತನೆ, ಬೇಸಾಯ ಹಾಗೂ ರೋಗ ಕೀಟಗಳ ನಿಯಂತ್ರಣ ಕುರಿತು ಸಕಲೇಶ್ಪುರದ ಸಾಂಬಾರ ಮಂಡಳಿಯ ವಿಜ್ಞಾನಿಗಳಾದ ಈಶ್ವರ ನೂಲ್ವಿ ಹಾಗೂ ಶ್ರೀಕೃಷ್ಣ ಭಟ್ ಅವರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್, ಸಹಾಯ ಅಶ್ವಿನಿ ಹಾಗೂ ಎಚ್ ಮೋಹನಾಕ್ಷಿ, ತಾಂತ್ರಿಕ ನೆರವು ಶ್ರೀಕಾಂತ್ ವಿ ಮೇಲ್ಮುರಿ, ಆರ್ಕೆ ಲೋಕೇಶ್ ಹಾಗೂ ನೀಲಯ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. और जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट